ಹಗಲಿರೇಳು ನಿನ್ನೆ ಭಜಿಸುವೆವು, ನಿನ್ನೋಳು ಭಕ್ತಿಯ ಬೇಡುವೆವು, ನಿನ್ನೋಳು ಭಕ್ತಿಯ ಬೇಡುವೆವು, ಕೊಡು ಮುಕ್ತಿಯ ಪುಷ್ಪ ಹೂವನೆಲ್ಲ ಅರಪಿಸುವಿ, ಗಂಧ ಪುಷ್ಪ ಹೂವನೆಲ್ಲ ಅರಪಿಸುವಿ, ಬೈತೋರು ಗುರುದೇವ ಪೂಜಿಸುವಿ, ಪೂಜಿಸುವಿ ಮಾಲಿಂಗವಿ, ಕರುಣಾಳು ಕೃಪೆ ಮಾಡು ಶಿವಲಿಂಗವಿ, ಬಾತಂದೆ ಬಾಗುರಿವೆ ಶಿವಲಿಂಗವೇ, ಬಾತಂದೆ ಬಾಗುರಿವೆ ಶಿವಲಿಂಗವೇ, ಭಕ್ತರೊಳಗಾರುವ ಶಂಭುಲಿಂಗವೇ, ಭಕ್ತರೊಳಗಾರುವ ಶಂಭುಲಿಂಗವೇ, ಶಂಭುಲಿಂಗವೇ ಮಾಲಿಂಗವೇ, ಕರುಣಾಳು ಕೃಪೆ ಮಾಡು ಶಿವಲಿಂಗವಿ, ಗೋಕರ್ಣದೊಳಗಿರುವ ಆತ್ಮಲಿಂಗವಿ, ಗೋಕರ್ಣದೊಳಗಿರುವ ಆತ್ಮಲಿಂಗವಿ, ಕಾಶಿಯಲ್ಲಿ ಇರುವಂತ ವಿಶ್ವರಲಿಂಗವಿ, ಕಾಶಿಯಲ್ಲಿ ಇರುವಂತ ವಿಶ್ವರಲಿಂಗವಿ, ವಿಶ್ವರಲಿಂಗವಿ ಮಾಲಿಂಗವಿ, ಕರುಣಾಳು ಕೃಪೆ ಮಾಡು ಶಿವಲಿಂಗವಿ, ಕರುಣಾಳು ಕೃಪೆ ಮಾಡು ಶಿವಲಿಂಗವಿ, ರಾವಣನ ಭಕ್ತಿಗೆ ಶಂಕರನ ಕೊಟ್ಟಿದ್ದಾನೆ ಆತ್ಮಲಿಂಗವೇ, ರಾವಣನ ಭಕ್ತಿಗೆ ಶಂಕರನ ಕೊಟ್ಟಿದ್ದಾನೆ ಆತ್ಮಲಿಂಗವೇ, ಆತ್ಮಲಿಂಗವಿ ಮಾಲಿಂಗವಿ, ಕರುಣಾಳು ಕೃಪೆ ಮಾಡು ಶಿವಲಿಂಗವಿ, ದಯೆ ತೋರು ಗುರುದೇವ ಪೂಜಿಸುವಿ, ಪೂಜಿಸುವಿ ಮಾಲಿಂಗವಿ, ಕರುಣಾಳು ಕೃಪೆ ಮಾಡು ಶಿವಲಿಂಗವಿ, ಕರುಣಾಳು ಕೃಪೆ ಮಾಡು ಶಿವಲಿಂಗವಿ, ಕರುಣಾಳು ಕೃಪೆ ಮಾಡು ಶಿವಲಿಂಗವಿ. ಮುಂದಿನ ಗೀತೆ ಅತ್ತೆ ಮನೆಗೆ ಸೊಸೆ ಬಂದಾಳ. ಅತ್ತೆ ಮನೆಗೆ ಸೊಸೆ ಬಂದಾಳ, ಬಹಳ ಪ್ರೀತಿಯಿಂದ ಬಾಳ್ಯವ ಮಾಡುದಕ್ಕೆ, ಅತ್ತಿನ ಕೊಲ್ಲಕ ಭೇತ ಮಾಡತಳ ಮನನ ವೈವಟ ನೋಡದಕ, ಮುಪ್ಪಾನ ಮುದುಕಿ ಮುಂಜಾಲೆ ಎದ್ದು ಮೂಲೆಗ ಕುಂತಳ ಕ್ವಾಣ್ಯಾಗ, ಪಾನ ಮುದುಕಿ ಮುಂಜಾಳೆ ಎದ್ದು ಮೂಲಗ ಕುಂತಳ ಕ್ವಾಣ್ಯಾಗ, ಸೊಸೆ ಹರಿಕೆ ಕೈಯ ಗೂಡಿತಿ ಎಂದು ಬಂದಾಳತ್ತಿಯ ಹಂತಾಕ, ಬಡ ಬಡ ಬಂದು ಅಂಗಾತೆ ಕೆಡವಿ ಎದಿ ಮಲಕೂತಾಳ ಕ್ಷಣಕ, ಬಡ ಬಡ ಬಂದು ಅಂಗಾತೆ ಕೆಡವಿ ಎದಿ ಮೇಲೆ ಕುಂತಾಳ ಕ್ಷಣಕ, ಕೊಲ್ಲ ಬೇಡ ಸುಸಿ ಕಾಲ ಬೀಳತೆನಿ ಜಿಂದಗಾನಿ ಕೊಡುತ್ತೇನಿ ವೈವಟಕ, ಹಿರಿತನ ಕೊಡುತ್ತೇನಿ ವೈವಟಕ, ಬಾಯಿ ಮಡಳಂತ ಬಾಯಿ ತುಂಬರಳಿ ತುರುಕತಾಳ ಗಂಟಲ ತನಕ, ಬಾಯಿ ಮಡಳಂತ ಬಾಯಿ ತುಂಬರಳಿ ತುರುಕತಾಳ ಗಂಟಲ ತನಕ, ತಡ ಮಾಡದೆ ಒಣಕಿ ತಗೊಂಡು ನಿಂತಳ ತಲೆಯೇ ಒಡೆಯದಕ, ಗಂಡ ಬಂದ ಸುದ್ದಿ ಕೇಳಾಳ, ಹುಡುಗಿ ಚೆಲ್ಲಿ ಹೊರಗ ಬಂದಾಳ. ಗಣನ ಮುಂದ ತೋಡ ಮಾಡ್ತಾಳ, ಅತಿ ಕಳವಿನ್ಯಾಗ ಸಿಕ್ಕಾಳ. ಈಗ ಸದ್ಯಗ ತಿಂತಾಳ ಕ್ವಾಣ್ಯಾಗ, ಕರೆದೊಯ್ದೆ ತುರ್ಸಳ ಗಂಡಾಗ. ವಾಣಿ ಹಕ್ಕು ತಾಯಿ ಮುದುಕಿ ನೋಡ, ತನ ಮುದುಕಿ ಬಂದೇತಿ ಸಾಯುದಕ. ಮಗನ ಕಂಡು ತೈ ಸೊನ್ನಿ ಮಾಡ, ತಾಳ ಬಾಯ ನರಳಿ ತೆಗೆಯದಕ. ಮಗನ ಕಂಡು ತೈ ಸೊನ್ನಿ ಮಾಡ, ತಾಳ ಬಾಯ ನರಳಿ ತೆಗೆಯದಕ. ತಾಯಿ ಮಾಡಿ ಸೊನ್ನಿ ಮಗನಿಗೆ ತಿಳಿಲಿಲ್ಲ, ಹೆಣತಿನ ಕೇಳತ ನಾವಾಗ. ಕೆಟ್ಟನ ಮುದುಕಿ ಹಾಳ ಮಾಡ, ತಾಳ ಹೊತ್ತುಕೊಂಡು ಚೊಲ್ಲುಗ್ರಿ ಬಾವ್ಯಾಗ. ಕೆಟ್ಟ ಮುದುಕಿ ಹಾಳ ಮಾಡ, ತಳ ಹೊತ್ತುಕೊಂಡು ಚಲ್ಲುರಿ ಬಾವ್ಯಾಗ. ಮಳ್ಳಗಂಡ ಸಾ ಹೆಣತಿ ಮಾತೆ ಕೇಳಿ ತಾಯಿನ ಕಟ್ಟಿದ ಕಂಬಳ್ಯಾಗ. ಮಳ್ಳಗಂಡ ಸಾ ಹೆಣತಿ ಮಾತೆ ಕೇಳಿ ತಾಯಿನ ಕಟ್ಟಿದ ಕಂಬಳ್ಯಾಗ. ಬಡ ಬಡ ಬಂದು ಬೀಸಿ ಮಗದನ ಊರ ಹೊರಗಿನ ಬಾವ್ಯಾಗ. ಅಮ್ಮ ಮಾಡಿದ ಪುಣ್ಯ ಬಂದಿತು ಶಿವ ಇಳದನ ಅಲ್ಲಿಗೆ. ಅಮ್ಮ ಮಾಡಿದ ಪುಣ್ಯ ಒದಗಿ